ಗೋಮೂತ್ರ, ಬೆಲ್ಲ, ದ್ವಿದಳ ಧಾನ್ಯಗಳ ಹಿಟ್ಟಿನ ಮಿಶ್ರಣಗಳ ಬಳಕೆಯನ್ನು ಅಳವಡಿಸಿ ಬೆಳೆಗಳಿಗೆ ಅಗತ್ಯ ಪೋಷಕಾಂಶವನ್ನು ಒದಗಿಸುವಂಥದ್ದು, ಮಣ್ಣನ್ನು ಹದವಾಗಿರಿಸುವಂಥದ್ದು, ಮಣ್ಣಿನಲ್ಲಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೆಚ್ಚಿಸುವುದು. ಒಟ್ಟಾರೆ ಈ ನೈಸರ್ಗಿಕ ಕೃಷಿ ಅನ್ನೋದು ಸ್ವಾವಲಂಬಿ ಪದ್ಧತಿಯಾಗಿದೆ. ಇವತ್ತು ಈ ಕುರಿತಂತೆ ನಮ್ಮ ಜೊತೆ ಕೃಷಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು, ಬೇಸಾಯ ವಿಜ್ಞಾನ ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಸಿ ಪಿ ಅವರಿದ್ದಾರೆ. ಇವರು ವಿಶ್ವವಿದ್ಯಾಲಯದ ನೈಸರ್ಗಿಕ ಕೃಷಿ ಯೋಜನೆಯ ಮುಖ್ಯಸ್ಥರು ಕೂಡ ಇದ್ದಾರೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಚಂದ್ರಶೇಖರ್ ಸಿ ಪಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಡಾಕ್ಟರ್ ಚಂದ್ರಶೇಖರ್ ಅವರೇ. ನಮಸ್ಕಾರ. ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ ಡಾಕ್ಟ್ರೆ. ಇವತ್ತು ರೈತ ಬಾಂಧವರು ಹೆಚ್ಚಾಗಿ ಮನಸ್ಸು ಮಾಡ್ತಾ ಇರೋ ಒಂದು ಕೃಷಿ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಹೆಚ್ಚು ಹೆಚ್ಚು ಜನ ಈಗ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಗೆ ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ, ಮತ್ತು ಅದರಲ್ಲಿ ಲಾಭ ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಮಗ್ರ ಕೃಷಿ ಕಡೆಗೆ ಅವರ ಒಂದು ದೃಷ್ಟಿ ಹೊರಲಿದೆ. ಆ ನಿಟ್ಟಿನೊಳಗೆ ನೈಸರ್ಗಿಕ ಕೃಷಿಯ ಮಹತ್ವವನ್ನು ಆರಂಭದೊಳಗೆ ಹೇಳ್ಬೋದಾ? ನೋಡಿ ಚೋಳಿನವರೇ, ಈಗಾಗಲೇ ಹೇಳಿದ್ವಿ, ನೈಸರ್ಗಿಕ ಕೃಷಿ ಅಂತಂದರೆ ಹೆಚ್ಚು ಪರಿಕರಗಳನ್ನು ಮಾರುಕಟ್ಟೆಯಿಂದ ಖರೀದಿಸಲಾರದೆ ಸ್ವತಃ ರೈತರು ತಮ್ಮ ಸಂಪನ್ಮೂಲಗಳು ಏನಿದ್ದಾವೆ ತಮ್ಮ ಕ್ಷೇತ್ರದಲ್ಲಿ, ಹೊಲದಲ್ಲಿ, ಬದುಗಳಲ್ಲಿ, ಗ್ರಾಮ ಮಟ್ಟದಲ್ಲಿ ಇರುವಂಥ ವಸ್ತುಗಳನ್ನು ಬಳಸಿಕೊಂಡು ಕೃಷಿಗೆ ಬೇಕಾದಂಥ ಪರಿಕರಗಳನ್ನು ತಯಾರಿಸ್ಕೊಂಡು ಖರ್ಚು ಕಡಿಮೆ ಮಾಡಿ ಕೃಷಿ ಉತ್ಪಾದನೆ ಮಾಡೋದೇ ನೈಸರ್ಗಿಕ ಕೃಷಿ. ಇಲ್ಲೇನಪ್ಪ ಅಂತಂದ್ರೆ ಸ್ಥಳೀಯವಾಗಿ ಲಭ್ಯವಿರುವ ಸಂಪನ್ಮೂಲಗಳು ಅಂತ ಹೇಳ್ತೀವಿ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಅಂತಂದರೆ ದೇಶೀಯ ಆಕಳ ಸಗಣಿ ಮತ್ತು ಗೋಮೂತ್ರ ಬಹಳ ಮುಖ್ಯವಾದದ್ದು. ಇದರ ಜೊತೆಗೆ ಅಲ್ಲಿ ಬೇಲಿಗಳಲ್ಲಿರುವಂಥ ಬೆಳೆಗಳು, ಹಳ್ಳ ಕೊಳ್ಳದ ಪಕ್ಕಕ್ಕೆ ಕಾಡು ಬಳ್ಳಿ ರೀತಿಯಲ್ಲಿ ಬೆಳೀತಾ ಇರುವಂಥ ಒಂದು ಸಸ್ಯಗಳನ್ನು ಬಳಸಿಕೊಂಡು ಹಲವಾರು ರೀತಿಯಾದಂಥ ಕೀಟಗಳನ್ನು ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಪರಿಕರಗಳನ್ನು ತಯಾರಿಸ್ಕೊಳ್ತೇವೆ. ಹೀಗಾಗಿ ಒಟ್ಟಾರೆ ರೈತರಿಗೇನಪ್ಪ ಅಂತಂದರೆ ಇವತ್ತಿನ ದಿವಸ ಕೃಷಿ ಲಾಭದಾಯಕವೂ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಯಾಕಪ್ಪ ಲಾಭದಾಯಕ ಇಲ್ಲ ಅಂತಂದರೆ ಹೆಚ್ಚು ಉತ್ಪಾದನೆ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಪರಿಕರಗಳನ್ನು ಒಳಸುರಿಗಳಾಗಿ ನಮ್ಮ ಕೃಷಿಯಲ್ಲಿ ಬಳಸ್ತಾ ಇದ್ದೀವಿ. ಮುಖ್ಯವಾಗಿ ರಾಸಾಯನಿಕ ಗೊಬ್ಬರಗಳು, ಕೀಟನಾಶಕಗಳು, ರೋಗನಾಶಕಗಳು, ಮತ್ತು ಇದೂ ಅಲ್ಲದೆ ಸಸ್ಯ ಪ್ರಚೋದಕಗಳು, ಇವನ್ನೆಲ್ಲ ಹೆಚ್ಚೆಚ್ಚು ರೀತಿಯಲ್ಲಿ ಬಳಸಿ ಹೆಚ್ಚು ಖರ್ಚನ್ನು ಮಾಡ್ತಾ ಇದ್ದೀವಿ. ಹಲವಾರು ಸಂದರ್ಭಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ಏನೋ ಕೈಕೊಟ್ಟು ಮಳೆ ಹೆಚ್ಚಾಗಿ ಇಳುವರಿ ಬರಲಾರ್ದಾಗ ಹೆಚ್ಚು ಖರ್ಚು ಮಾಡಿರ್ತಾನೆ, ಆದರೆ ಸಾಲದ ಸುಳಿಗೆ ಹೋಗ್ಬಿಡ್ತಾನೆ. ಇದರಿಂದಾಗಿ ಸಾಲ ತೀರಿಸಲಾರದಂಥ ಪರಿಸ್ಥಿತಿಯಲ್ಲೂ ರೈತ ಇದ್ದಾನೆ. ಹೀಗಾಗಿ ಖರ್ಚು ಹೆಚ್ಚಾಯಿತು, ಕೃಷಿ ಲಾಭದಾಯಕವಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕೃಷಿಯಲ್ಲಿ ಖರ್ಚನ್ನು ಕಡಿಮೆ ಮಾಡಿ ಕೃಷಿಯನ್ನು ಲಾಭದಾಯಕವಾಗಿ ಮಾಡೋ ದೃಷ್ಟಿಯಿಂದ ನೈಸರ್ಗಿಕ ಕೃಷಿಗೆ ಇವತ್ತೊಂದು ದಿವಸ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರವೂ ಸಹಿತ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ. ಇದಕ್ಕೀಗಾಗಲೇ ನಮ್ಮ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳ ನೈಸರ್ಗಿಕ ಕೃಷಿ ಯೋಜನೆಯನ್ನು ಕೊಟ್ಟು ಪ್ರತಿ ವಿಶ್ವವಿದ್ಯಾಲಯಗಳ ಮಟ್ಟದಲ್ಲಿ ಸುಮಾರು 1,000 ಎಕರೆಯಲ್ಲಿ ರೈತರ ಕ್ಷೇತ್ರದಲ್ಲಿ ಪ್ರಾತ್ಯಕ್ಷಿಕೆಗಳನ್ನು ಕೈಗೊಳ್ಳಿಕ್ಕೆ ಮಾಡಿದ್ದಾರೆ. ಅದೇ ರೀತಿ ಭಾರತ ಸರ್ಕಾರ ಅಂತ ಏನು ಹೇಳಿದೆ, ನ್ಯಾಷನಲ್ ಮಿಷನ್ ಆನ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಮಾಡಿ ಅದರ ಮೂಲಕವೂ ಸಹಿತ ಹೆಚ್ಚೆಚ್ಚು ಒತ್ತು ಕೊಡ್ತಾ ಇದೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಆಧುನಿಕ ಕೃಷಿಯೊಳಗೆ ನಾವೇನು ಆ ಕೃಷಿ ಮಣ್ಣು ಹೇಗಿದೆ, ಮಣ್ಣಿನ ಫಲವತ್ತತೆಯನ್ನು ಕಾಯ್ಕೊಂಡು ಮುಂದಿನ ಕೆಲಸನ ಮಾಡ್ಕೊಳ್ಳೋಣ ಅನ್ನೋದು ವಿಚಾರನ ಮಾಡೋದಿಲ್ಲ ಎಷ್ಟು ಸಾರಿ. ಜೀವ ವೈವಿಧ್ಯತೆ ಮಣ್ಣಿನಲ್ಲಿ ಇಲ್ಲ ಅಂದರೆ ಅದರಲ್ಲಿ ಜೀವ ಇರೋದಿಲ್ಲ. ಹೀಗಾಗಿ ಈ ನೈಸರ್ಗಿಕ ಕೃಷಿ ತತ್ವಗಳೇನಿದೆಯಲ್ಲ ಅವುಗಳನ್ನು ವಿವರವಾಗಿ ಹೇಳಲಿಕ್ಕೆ ಸಾಧ್ಯ ಆದರೆ. ಈಗ ನೈಸರ್ಗಿಕ ಕೃಷಿ ಅಂದರೆ ಭಾಳ ರೈತರು ಏನು ಮಾಡಿರ್ತಾರೆ ಅಂತಂದರೆ ಬೀಜಾಮೃತ ಜೀವಾಮೃತ ಇಷ್ಟು ಬಳಸಿದ್ರೆ ನೈಸರ್ಗಿಕ ಕೃಷಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈಗ ನೈಸರ್ಗಿಕ ಕೃಷಿಯೊಳಗೆ ಮುಖ್ಯವಾಗಿ ಅಳವಡಿಸ್ಕೋಬೇಕಾದಂಥ ತತ್ವಗಳು ಅಂತಂದರೆ 4 ತತ್ವಗಳು ಬರ್ತವೆ. ಯಾವುದಪ್ಪ ಅಂತಂದರೆ, ಒಂದು ಬೀಜಾಮೃತ ಅಂತ ಹೇಳ್ತೀವಿ. ಹೆಸರೇ ಹೇಳುವಾಗಂತೆ ಬೀಜ ಮತ್ತು ಅಮೃತ, ಬೀಜಕ್ಕೆ ಅಮೃತವಾಗಿರುವಂಥದ್ದು ಬೀಜಾಮೃತ. ಇದಕ್ಕೆ ಬೇಕಾಗಿರುವಂಥ ಪರಿಕರಗಳು ಅಂತಂದರೆ ಒಂದು ದೇಶೀಯ ಆಕಳ ಸಗಣಿ, ಮತ್ತೊಂದು ಗೋಮೂತ್ರ. ಇದನ್ನು ಪರಿಕರಗಳು ಬಳಸ್ಕೊಳ್ಳೋದು ಅಂತಂದರೆ ಸುಮಾರು 5 ಕಿಲೋದಷ್ಟು ಸಗಣಿಯನ್ನು ಒಂದು ಬಟ್ಟಿನಲ್ಲಿ ಕಟ್ಟಿ ಒಂದು ರಾತ್ರಿ ಒಂದು ಬಕೆಟ್ನಲ್ಲಿ ಕಟ್ಟಿಟ್ಟು ಆ ಬಂದಂಥ ನೀರಿನ ಜೊತೆಗೆ ಗೋಮೂತ್ರವನ್ನು ಕೂಡಿಸಿ ಒಂದು 50 ಗ್ರಾಮ್ನಷ್ಟು ಸುಣ್ಣದ ತಿಳಿ ನೀರನ್ನ ಕೂಡಿಸಿದಾಗ ಬೀಜಾಮೃತ ಆಗ್ತದೆ. ಇದನ್ನು ಮಾಡ್ಕೋಬೇಕಾಗಿದ್ದು ಅಂತಂದರೆ ಯಾವತ್ತು ಬಿತ್ತುತ್ತೀವಿ ಬಿತ್ತುವಂಥ ಹಿಂದಿನ ದಿವಸ ಮಾಡ್ಕೋಬೇಕು. ಮಾಡಿದ ನಂತರ ಬಿತ್ತುವ 1 ಗಂಟೆ ಮೊದಲು ಇದನ್ನು ಬೀಜಕ್ಕೆ ಉಪಚಾರ ಮಾಡಿ ಗಟ್ಟಿ ಇರುವಂಥ ಕಾಳುಗಳಿಗೆ ಅಂತಂದರೆ 1-8-10 ನಿಮಿಷ ಈ ಒಂದು ಬೀಜಾಮೃತದಲ್ಲಿ ನೆನೆಸಬೇಕು. ನೆನೆಸಿ ಗಾಳಿಯಲ್ಲಿ ಒಣಗಿಸಿ ಬಿತ್ತಬೇಕು. ಅದೇ ಕೆಲವೊಂದು ಬೀಜಗಳು ಏನು ಹೇಳ್ತೀವಿ, ಸೋಯಾಬೀನು ಮತ್ತು ಶೇಂಗಾ ಅಂತ ಹೇಳ್ತೀವಿ, ಸಿಪ್ಪೆ ಬಿಚ್ಕೊಂಬಿಡುತ್ತೆ ತೋಯಿಸ್ಬಿಟ್ರೆ. ಅಂಥ ಕಾಳುಗಳಿಗೆ ಏನಪ್ಪ ಅಂದರೆ ನೆಲದ ಮೇಲೆ ಹರಡಿ ಅದರ ಮೇಲೆ ಈ ಒಂದು ಬೀಜಾಮೃತವನ್ನು ಚಿವುಕಿಸಿ ನೆರಳಿನಲ್ಲಿ ಒಣಗಿಸ್ಬಿಟ್ಟು ಬಿತ್ತಬೇಕು. ಇದರಲ್ಲಿ ಮುಖ್ಯವಾಗಿ ಏನಕ್ಕೆ ಬೀಜೋಪಚಾರ ಮಾಡಬೇಕು ಬೀಜಾಮೃತದಿಂದ ಅಂತಂದರೆ, ಈ ನೆಲದಲ್ಲಿ ಕೆಲವೊಂದು ರೋಗಗಳು ಬರ್ತವೆ. ಮಣ್ಣಿನಿಂದ ಬರುವಂಥ ರೋಗಗಳಿದ್ದಾವೆ, ಬೀಜದಿಂದ ಬರುವಂಥ ರೋಗಗಳಿದ್ದಾವೆ. ಆ ಒಂದು ರೋಗಗಳನ್ನು ಇದು ನಿಯಂತ್ರಣ ಮಾಡುತ್ತೆ. ಇದು ಸಗಣಿಯಲ್ಲಿರುವಂಥದ್ದು ಶಿಲೀಂದ್ರನಾಶಕವಾಗಿ ಕೆಲಸ ಮಾಡುತ್ತೆ, ಗೋಮೂತ್ರ ಒಂದು ಬ್ಯಾಕ್ಟೀರಿಯಾಗಳ ಒಂದು ನಾಶಕವಾಗಿ ಕೆಲಸ ಮಾಡುತ್ತೆ. ಹಾಗಾಗಿ ಬೀಜಾಮೃತದಿಂದ ಉಪಚಾರ ಮಾಡೋದ್ರ ಜೊತೆಗೆ ಇದಕ್ಕೆ ಮುಖ್ಯವಾಗಿ ಏನು ಗೋಮೂತ್ರ ಬಳಸಿರ್ತೀವಿ ಇದು ಬೆಳೆ ಪ್ರಚೋದಕವಾಗಿಯೂ ಸಹಿತ ಕೆಲಸ ಮಾಡುತ್ತೆ. ಕೆಲವೊಂದು ಇಂಡೋಲಿಕ್ ಅಸ್ಟಿಕ್ ಆಸಿಡ್ ಅಂತ ಹೇಳ್ತೀವಿ ಎ ಅಂತ ಅಂದ್ಬಿಟ್ಟು. ಇದರಿಂದ ಏನಪ್ಪ ಅಂದ್ರೆ ನಮ್ಮ ಪ್ರಯೋಗಗಳಲ್ಲಿ ಕಂಡುಕೊಂಡದ್ದು ಒಂದು ದಿವಸ ಮೊಳಕೆ ಬೇಗನೆ ಬರ್ತದೆ, ಇದೇ ತೋರಿಸುತ್ತೆ ಅದನ್ನ ಬೆಳಿಗ್ಗೆ ಒಂದು ಪ್ರಚೋದಕವಾಗಿ ನಮ್ಮ ಬೀಜಾಮೃತ ಕೆಲಸ ಮಾಡುತ್ತೆ. ನೈಸರ್ಗಿಕ ಕೃಷಿ ತತ್ವಗಳನ್ನು ಹೇಳೋ ನಿಟ್ಟಿನೊಳಗೆ ತಾವು ಬೀಜಾಮೃತ ಬಗ್ಗೆ ಕೂಡ ಮಾಹಿತಿ ನೀಡಿದ್ರಿ. ಅಂದ್ರೆ ಬೀಜಾಮೃತ ಆಗ್ಲಿ, ಆಮೇಲೆ ಜೀವಾಮೃತ ಆಗ್ಲಿ, ಬೆಳೆಗಳ ಹೊದಿಕೆ ಆಗ್ಲಿ, ವೈಜ್ಞಾನಿಕವಾಗಿದೆ ನೋಡ್ರಿ. ಇದು ರಾಸಾಯನಿಕಗಳನ್ನ ಹೆಚ್ಚು ಬಳಸಿ ಆಮೇಲೆ ಹೆಚ್ಚು ಬೆಳಿಬೇಕಂತೀವಿ, ಹೆಚ್ಚು ಕಮರ್ಷಿಯಲ್ ಕ್ರಾಪ್ ಮಾಡ್ಕೋಬೇಕಂತೀವಿ, ಆದರೆ ಮನೆಗೆ ನಾವು ತಿನ್ಲಿಕ್ಕೆ ಬೇಕಾದಂಥ ಆಹಾರವನ್ನು ಇನ್ನೊಬ್ಬರಿಂದ ಕೊಂಡ್ಕೊಳ್ತೀವಿ. ಅಂದರೆ ರೈತರ ಒಂದು ಬದುಕು ಒಂದು ಸ್ವಾವಲಂಬಿ ಬದುಕಾಗಿಲ್ಲ. ಆ ಒಂದು ಸ್ವಾವಲಂಬನೆಗೆ ಬರಲಿಕ್ಕೆ ಈ ನೈಸರ್ಗಿಕ ಕೃಷಿ ಭಾಳ ಒತ್ತು ಕೊಡ್ತದೆ. ಇನ್ನೊಂದು ಜೀವಾಮೃತ ತಯಾರು ಮಾಡೋದು ಕೂಡ ಒಂದು ವಿಧಾನ. ಯಾಕಂದರೆ ಜೀವಾಮೃತ ವಿಶೇಷವಾಗಿ ಹಸುವಿನ ಒಂದು ಗೋಮೂತ್ರ, ನಮ್ಮಲ್ಲಿ ಲಭ್ಯ ಇರುವಂಥ ಒಂದು ಪರಿಕರಗಳನ್ನೇ ಉಪಯೋಗ ಮಾಡ್ಕೊಂಡು ತಯಾರು ಮಾಡುವಂಥ ಜೀವಾಮೃತ ಇದೆಯಲ್ಲ, ಇದು ನಮ್ಮ ಬೆಳೆಗಳಿಗೆ ಅಷ್ಟೇ ಜೀವ ಕೊಡ್ತಾ ಇಲ್ಲ, ನಮ್ಮ ರೈತರ ಬದುಕಿಗೂ ಕೂಡ ಜೀವ ಕೊಡ್ತದೆ, ಭೂಮಿಗೆ ಕೂಡ ಒಂದು ನವ ಚೈತನ್ಯವನ್ನು ನೀಡ್ತದೆ. ಆ ನಿಟ್ಟಿನೊಳಗೆ ಜೀವಾಮೃತದ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ಬೋದಾ? ಈಗ ನೋಡಿ, ತಾವು ಈಗಾಗಲೇ ಹೇಳಿದ್ರಿ, ಹೆಚ್ಚು ರಾಸಾಯನಿಕಗಳನ್ನು ಬಳಸ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂತಂದರೆ ಈ ಭೂಮಿನಲ್ಲಿರುವಂಥ ಜೀವಾಣುಗಳ ಸಂಖ್ಯೆ ಕ್ಷೀಣಿಸ್ತದೆ, ಮತ್ತು ಎರೆಹುಳುಗಳ ಸಂಖ್ಯೆಗಳನ್ನು ಸಹಿತ ಈ ರಾಸಾಯನಿಕ ವಾಸನೆಗಳಿಗೆ ಎರೆಹುಳುಗಳ ಸಂಖ್ಯೆಗಳನ್ನು ಸಹಿತ ಕಡಿಮೆ ಆಗಿದೆ. ನಮ್ಮ ಒಂದು ವಿಶ್ಲೇಷಣೆ ಮಾಡಿದಾಗ ಭೂಮಿನಲ್ಲಿ ಸಾವಯವದ ಇಂಗಾಲ ಹೆಚ್ಚಿನ ಪ್ರಮಾಣದಲ್ಲಿ ಇರಬೇಕಂತ ಹೇಳ್ತೀವಿ. ಕಡಿಮೆ ಅಂದರೂ ಒಂದು ಸುಸ್ಥಿರ ಇಳುವರಿ ಪಡಲಿಕ್ಕೆ ಸಾವಯವ ಇಂಗಾಲ ಶೇಕಡ 1% ಇರಬೇಕಂತ ಹೇಳ್ತೀವಿ. ಆದರೆ ನಾವು ಒಂದು ಮಣ್ಣಿನ ಪರೀಕ್ಷೆಗಳನ್ನು ಮಾಡಿದಾಗ 0.3-0.4 ಇದೆ, ಅಂದರೆ ಬೇಕಾದಕ್ಕಿನ್ನ 50% ಅರ್ಧಕ್ಕಿನ್ನ ಕಡಿಮೆ ಇದೆ. ಅದರಿಂದ ಇವತ್ತಿನ ದಿವಸ ನಾವು ಹೆಚ್ಚಿಗೆ ಒತ್ತು ಕೊಡಬೇಕಾಗಿರೋದು ಅಂತಂದರೆ ಈ ಒಂದು ಸಾವಯವ ಇಂಗಾಲವನ್ನು ಜಾಸ್ತಿ ಮಾಡಬೇಕು. ಜಾಸ್ತಿ ಮಾಡೋದಕ್ಕೆ ಒಂದು ಮೂಲವಾದ ವಸ್ತು ಅಂತಂದರೆ ಈ ಜೀವಾಮೃತ, ಒಂದು ಜೈವಿಕ ವೈವಿಧ್ಯತೆಯನ್ನು ಇದು ಹೆಚ್ಚು ಮಾಡುವಂಥ ಒಂದು ಪರಿಕರ. ಇದನ್ನು ತಯಾರು ಮಾಡಿಕೊಳ್ಳೋದು ಸಹಿತ ಈ ಒಂದು ಸಗಣಿ, ಗೋಮೂತ್ರ, ಮತ್ತು ದ್ವಿದಳ ಧಾನ್ಯದ ಹಿಟ್ಟು, ಬೆಲ್ಲ, ಮತ್ತು ಬದುವಿನಲ್ಲಿರುವಂಥ ಮಣ್ಣು, ಅದನ್ನು ಬಳಸಿಕೊಂಡು ನಾವು ಜೀವಾಮೃತವನ್ನು ಮಾಡಬೇಕಾಗುತ್ತೆ. ಇದನ್ನು ತಯಾರು ಮಾಡುವಂಥ ಒಂದು ವಿಧಾನ ಅಂತಂದರೆ ತಾಜಾ ಸಗಣಿ ಬೇಕಾಗುತ್ತೆ, ಸುಮಾರು 1 ಬುಟ್ಟಿ ಸಗಣಿ, ಒಂದು 10 ಕಿಲೋದಷ್ಟು ಅಂತ ಹೇಳ್ಬೋದು. ಅದನ್ನು ಒಂದು 200 ಲೀಟರ್ ಡ್ರಮ್ನಲ್ಲಿ ನೀರಿನಲ್ಲಿ ಕೂಡಿಸಬೇಕು. ಇದ್ರ ಜೊತೆಗೆ ಸುಮಾರು 10 ಲೀಟರ್ನಷ್ಟು ಗೋಮೂತ್ರವನ್ನು ಸಹಿತ ಕೂಡಿಸಿ ಇದಕ್ಕೆ ಬೇಕಾದಂಥ ಸಾವಯವ ಬೆಲ್ಲ ಅಂತ ಹೇಳ್ತೀವಿ, ಅಥವಾ ರಾಸಾಯನಿಕ ಮುಕ್ತವಾದಂಥ ಬೆಲ್ಲ, ಸುಮಾರು 2 ಕಿಲೋದಷ್ಟು ಬೇಕಾಗ್ತದೆ. ಯಾವುದೇ ದ್ವಿದಳ ಧಾನ್ಯದ ಹಿಟ್ಟು ಅದಕ್ಕೆ ಕೂಡಿಸ್ಬೇಕಾಗ್ತದೆ. ಇದ್ರ ಜೊತೆಗೆ ಒಂದು ಬದುವಿನ ಮಣ್ಣು ಅಂತ ಹೇಳ್ತೀವಿ. ಬದುವಿನ ಮಣ್ಣು ಯಾಕಪ್ಪ ಅಂತಂದರೆ ಆ ನಮ್ಮ ಭೂಮಿನಲ್ಲಿ ಇರುವಂಥ ಸ್ಥಳೀಯವಾಗಿ ಹೊಂದಿಕೊಂಡಿರುವಂಥ ಜೀವಾಣುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಲಿಕ್ಕೆ ಬದುವಿನ ಮಣ್ಣನ್ನು ಸಹಿತ ಬಳಸಬೇಕು ಅಂತ ಹೇಳ್ತೀವಿ. ಇವನ್ನೆಲ್ಲ ಬಳಸಿ 200 ಲೀಟರ್ ನೀರಿನಲ್ಲಿ ಕೂಡಿಸಿ ಒಂದು 7 ದಿವಸ ಇಡಬೇಕಾಗ್ತದೆ. ಇಲ್ಲೇನಪ್ಪ ಅಂತಂದರೆ ಈ ಒಂದು ಬೆಲ್ಲವನ್ನು ಯಾಕೆ ಕೊಡಬೇಕು ಮತ್ತು ದ್ವಿದಳ ಧಾನ್ಯದ ಹಿಟ್ಟನ್ನು ಯಾಕೆ ಕೊಡಬೇಕು ಅಂತಂದರೆ ಸಗಣಿಯಲ್ಲಿರುವಂಥ ಅಸಂಖ್ಯಾತ ಜೀವಾಣುಗಳು, ನಾವು ಹೇಳ್ತೀವಿ ಈಗ 3 ಕೋಟಿ ದೇವರು ನಮ್ಮ ಗೋಮಾತೆಯಲ್ಲಿದೆ ಅಂತ ನಮ್ಮ ಹಿಂದೂ ಸಂಪ್ರದಾಯಗಳು ಹೇಳ್ತೀವಿ. 3 ಕೋಟಿಯಷ್ಟು 1 ಗ್ರಾಮ್ ಒಂದು ಸಗಣಿಯಲ್ಲಿ ಬ್ಯಾಕ್ಟೀರಿಯಾಗಳಿರ್ತವೆ, ಶಿಲೀಂಧ್ರಗಳಿರ್ತವೆ, ಆಕ್ಟಿನೋಮೈಸಿಟಿಸ್ ಇರ್ತದೆ, ಮತ್ತು ಸಾರ್ವಜನಿಕ ಸ್ಥಿರೀಕರಣ ಮಾಡುವಂಥ ಜೀವಾಣುಗಳಿರ್ತವೆ, ರಂಜಕ ಕರಗಿಸುವಂಥ ಜೀವಾಣುಗಳಿರ್ತವೆ. ಇವೆಲ್ಲವೂ ಸಹಿತ ಜೀವಾಮೃತದಲ್ಲಿ ವೃದ್ಧಿ ಆಗ್ತದೆ. ಆ ಬೆಲ್ಲವನ್ನು ಕೊಡೋದ್ರಿಂದ ಬೆಲ್ಲದ ಶಕ್ತಿಯನ್ನು ಬಳಸ್ಕೊಂಡು ಎನರ್ಜಿಯಾಗಿ ಅದನ್ನು ಬಳಸ್ಕೊಂಡು ಅದು ವೃದ್ಧಿ ಆಗ್ತವೆ. ದ್ವಿದಳ ಧಾನ್ಯದ ಹಿಟ್ಟನ್ನು ನೀಡೋದ್ರಿಂದ ಅದು ಪ್ರೋಟೀನ್, ಅಂದರೆ ಆ ಒಂದು ಜೀವಾಣುಗಳು ವೃದ್ಧಿಯಾಗಲಿಕ್ಕೆ ಸಂಖ್ಯೆನ ಜಾಸ್ತಿ ಆಗಲಿಕ್ಕೆ ಅನುಕೂಲ ಮಾಡುತ್ತೆ. ಬದುವಿನ ಮಣ್ಣು ಬಳಸೋದ್ರಿಂದ ಸ್ಥಳೀಯವಾಗಿರುವಂಥ ಆ ಭೂಮಿಗೆ ಹೊಂದ್ಕೊಳ್ಳುವಂಥ ಜೀವಾಣುಗಳು ಸಹಿತ ಜಾಸ್ತಿ ಆಗ್ತವೆ. ಇದನ್ನು ತಯಾರು ಮಾಡಬೇಕು ಅಂದರೆ 7 ದಿವಸ ಬೇಕಾಗುತ್ತೆ. ನೆರಳಿನಲ್ಲಿಡಬೇಕು, 3 ಸಮಯ ಅದನ್ನು ತಿರುಗಿಸ್ಬೇಕು, ಮತ್ತು ಒಂದು ಸ್ವಲ್ಪ ಹಸಿ ಚೀಲದಲ್ಲಿ ಮುಚ್ಚಿಡಬೇಕು. ನಂತರ ಇದು ತಯಾರಾದ ಮೇಲೆ ಭೂಮಿಗೆ ಇದನ್ನು ಸಿಂಚನ ಮಾಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ನೀರು ಹಾಯಿಸೋದಿಲ್ಲ ಅಂತಂದರೆ ಬೆಳೆಗಳೇ ಮತ್ತು ನೀರಿನ ಮೇಲೆ 3 ವಾರಕ್ಕೊಂದು ಸರಿ ಸಿಂಚನ ಮಾಡ್ತೀವಿ. ಇಲ್ಲ ಅಂತಂದರೆ ಹರಿ ನೀರಾವರಿ ಇತ್ತು ಅಂತಂದರೆ ನೀರಾವರಿ ನೀರಿನ ಜೊತೆಗೆ ಇದನ್ನು ಭೂಮಿಗೆ ಪಸರಿಸಬೇಕು. ಅಂದರೆ ಸುಮಾರು 200 ಲೀಟರ್ನಷ್ಟು ಜೀವಾಮೃತ 1 ಎಕರೆ ಪ್ರದೇಶಕ್ಕೆ ಸ್ಪ್ರೆಡ್ ಆಗಬೇಕು, ವಿತರಿಸ್ಬೇಕಾಗ್ತದೆ. ಅದೇ ರೀತಿ ಹಲವಾರು ರೈತರು ಸ್ಪ್ರಿಂಕ್ಲರ್ ಮೂಲಕನೂ ಸಹಿತ ಕೊಡ್ತಾರೆ. ಸ್ಪ್ರಿಂಕ್ಲರ್ ಕೊಡುವಾಗ ಅಂತಂದರೆ ಫಿಲ್ಟರ್ ಮಾಡಬೇಕು. ಡ್ರಿಪ್ ಇರಿಗೇಷನ್ ಕೊಡುವಂಥವ್ರು ಅಲ್ಲೂ ಸಹಿತ ಚೆನ್ನಾಗಿ ಫಿಲ್ಟರ್ ಮಾಡಿ ಡ್ರಿಪ್ ಹನಿ ನೀರಾವರಿ ಮೂಲಕ ಭೂಮಿಗೆ ಸೇರಿಸ್ತಾರೆ. ನೋಡಿ ಡಾಕ್ಟರ್ ಚಂದ್ರಶೇಖರ್ ಅವರು ಎಷ್ಟು ಸೊಗಸಾಗಿದೆ ನೈಸರ್ಗಿಕ ಕೃಷಿಯ ಒಂದು ಮಹತ್ವ ಅಂದರೆ. ಮತ್ತು ಈ ಥರ ಸ್ವಾವಲಂಬಿ ರೈತರಿದ್ದಾಗ ಡಬಲ್ ಆಗದೆ ಇನ್ನೇನು ಖರ್ಚು ಕಡಿಮೆ ಇರ್ತದಲ್ಲ, ಹೀಗಾಗಿ ಲಾಭ ಇದ್ದೇ ಇರ್ತದೆ. ನಾವು ಇನ್ನೊಂದು ಹೇಳೋದನ್ನು ಮರೆತೆ, ಒಂದೇ ಸಾರಿ ಬಳಸೋದಲ್ಲ, ಇದು 3 ವಾರಕ್ಕೆ 1 ಸಾರಿ ಬಳಸ್ಕೊತಾ ಹೋಗ್ಬೇಕು. ಬಹುವಾರ್ಷಿಕ ಬೆಳೆಗಳಿತ್ತು ಅಂತಂದರೆ ಅದಕ್ಕೂ ಸಹಿತ ಮಾಡಬೇಕು. ಅಲ್ಪಾವಧಿ ಬೆಳೆಗಳು 3 ತಿಂಗಳಲ್ಲಿ ಬರುವಂಥ ಬೆಳೆಗೆ 3-4 ಸಾರಿ ಬೇಕಾಗುತ್ತೆ. 4 ತಿಂಗಳಂಥ ಬೆಳೆಗಳಿಗೆ 5-6 ಸಾರಿ ನಾವು ಭೂಮಿಗೆ ಕೊಡಬೇಕಾಗುತ್ತೆ. ಡಾಕ್ಟರ್ ಚಂದ್ರಶೇಖರ್ ಅವರು, ಈಗ ಘನಜೀವಾಮೃತನೂ ಬರ್ತದೆ, ಮಣ್ಣಿನ ಗುಣಮಟ್ಟ ಒಂದು ಹೆಚ್ಚಿಸಲಿಕ್ಕೆ ಮತ್ತು ಹೆಚ್ಚು ಇಳುವರಿ ಪಡೀಲಿಕ್ಕೆ ಸತ್ವಯುತವಾದ ಒಂದು ಗೊಬ್ಬರ ಆಗುತ್ತೆ, ಮತ್ತು ಆಮೇಲೆ ಇಳುವರಿಯನ್ನು ಚೆನ್ನಾಗಿ ಪಡಿಬೋದು. ಯಾವುದೇ ಒಂದು ಪೈರನ್ನು ಬೆಳೀಲಿಕ್ಕೆ ಆದರೂ ಕೂಡ ಅನುಕೂಲ ಆಗುತ್ತೆ. ಈ ಘನ ಜೀವಾಮೃತ ತಯಾರು ಮಾಡೋದು ಘನಜೀವಾಮೃತ ಎಲ್ಲಿ ಅವಶ್ಯಕತೆ ಇದೆ ಅಂತಂದ್ರೆ, ಎಲ್ಲಿ ನೀರು ಸಿಗೋದಿಲ್ಲ, ಒಣ ಪ್ರದೇಶಗಳು. ಕೆಲವು ರೈತರು ಹೇಳ್ತಾರೆ, ನಮ್ಗೆ ಕುಡಿಲಿಕ್ಕೆ ನೀರು ಸಿಗೋದಿಲ್ಲ, ಅಥವಾ ಸಿಂಪರಣೆ ಮಾಡಲಿಕ್ಕೆ ನೀರು ಸಿಗೋದಿಲ್ಲ, ನಾನು 200 ಲೀಟರ್ ನೀರು ಎಲ್ಲಿಂದ ತರಬೇಕು ಅಂತ. ಅಂಥ ಒಣ ಭೂಮಿ ಪ್ರದೇಶಗಳಿಗೆ ಘನಜೀವಾಮೃತವನ್ನು ಶಿಫಾರಸು ಮಾಡ್ತೀವಿ. ಮತ್ತು ಅಲ್ಲದೆ ಇದನ್ನು ಉತ್ಪಾದನೆ ಮಾಡಿ ಸಂಗ್ರಹಣೆ ಮಾಡಿಟ್ಕೋಬೋದು ಬೆಳೆ ಇಲ್ಲದಂಥ ಸಮಯಗಳಲ್ಲಿ. ಸ್ವಲ್ಪ ವ್ಯತ್ಯಾಸ ಏನಂತಂದರೆ ಜೀವಾಮೃತಕ್ಕೆ ಘನಜೀವಾಮೃತಕ್ಕೆ ಅಂತಂದರೆ, ಇಲ್ಲಿ ಸುಮಾರು 100 ಕಿಲೋಗ್ರಾಂನಷ್ಟು ಸಗಣಿಯನ್ನು ಬಳಸಬೇಕಾಗುತ್ತೆ. ಅದಕ್ಕೆ ಇದೇ ಪ್ರಮಾಣದ ಒಂದು ಬೆಲ್ಲ ಮತ್ತು ದ್ವಿದಳ ಧಾನ್ಯ ಹಿಟ್ಟನ್ನು ಕೂಡಿಸ್ಬೇಕು. ನೀರನ್ನು ಬಳಸುವಾಗಿಲ್ಲ, ಇಲ್ಲಿ ಗೋಮೂತ್ರವನ್ನೇ ಅದನ್ನು ಕಲಸ್ಲಿಕ್ಕೆ ಬಳಸ್ಕೋಬೇಕಾಗತ್ತೆ. ಚೆನ್ನಾಗಿ ಕಲಸಿ ಒಂದು ದಿವಸ ಇಡಬೇಕು, ಹಸಿ ಗೋಣಿಚೀಲದಲ್ಲಿ ಮುಚ್ಚಿಡಬೇಕು. ನಂತರ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ನೆರಳಿನಲ್ಲಿ ಒಣಗಿಸ್ಕೋಬೇಕು. ಇದು 3 ವಾರದಿಂದ 4 ವಾರ ಸಮಯ ತಗೊಳುತ್ತೆ ಘನಜೀವಾಮೃತ ಆಗಲಿಕ್ಕೆ. ತಕ್ಷಣದಲ್ಲೇ ಬಳಸ್ಲಿಕ್ಕೆ ಬರೋದಿಲ್ಲ. ಇದು ಮಾಡಿದ ನಂತರ ಅದು ಪರಿವರ್ತನೆ ಆದಮೇಲೆ, ಘನಜೀವಾಮೃತ ಆದಮೇಲೆ ಅದನ್ನು ಪುಡಿ ಮಾಡಿ ನಮ್ಮ ಎರೆಹುಳು ಗೊಬ್ಬರಗಳು ಯಾವ ರೀತಿ ಇಟ್ಕೊಳ್ತೀವಿ ಹಾಗೆ ಒಂದು ನೆರಳಿನಲ್ಲಿ ಸಂಗ್ರಹಣೆ ಮಾಡಿಟ್ಕೊಂಡು ಬೆಳೆ ಬಿತ್ತುವಂಥ ಸಮಯದಲ್ಲಿ ಇದನ್ನು ಬಳಸಬೇಕಾಗುತ್ತೆ. ನಾವು ಮೂಲತಃ ರೈತರು ಏನು ಮಾಡ್ತಾರೆ, ಡಿ ಎ ಪಿ ಗೊಬ್ಬರವನ್ನು ಎಲ್ಲ ಬೆಳೆಗಳಿಗೂ ಕೊಡ್ತಾರೆ. ಆ ಡಿ ಎ ಪಿ ಬದಲಿಯಾಗಿ ಘನಜೀವಾಮೃತವನ್ನು ಬಿತ್ತುವ ಸಮಯದಲ್ಲಿ ಸುಮಾರು 200 ಕಿಲೋಗ್ರಾಂನಷ್ಟು ಬಳಸಲಿಕ್ಕೆ ಇದು ಮಾಡ್ತೀವಿ. ಮತ್ತು ಮೇಲ್ಗೊಬ್ಬರ ಯೂರಿಯಾ ಗೊಬ್ಬರ ಕೊಡ್ತಾ ಇರ್ತಾರೆ. ಈ ಘನಜೀವಾಮೃತದಲ್ಲೂ ಸಹಿತ ಅಸಂಖ್ಯಾತ ಜೀವಾಣುಗಳು ಇರ್ತವೆ. ಜೀವಾಣುಗಳು ಸುಪ್ತಾವಸ್ಥೆಯಲ್ಲಿರ್ತವೆ, ಕೋಶಾವಸ್ಥೆಯಲ್ಲಿರ್ತದೆ. ಅದು ಭೂಮಿಗೆ ಸೇರಿದಾಗ, ತೇವಾಂಶ ಸಿಕ್ಕಾಗ ಅದರ ಜೊತೆ ಅದರದ್ದು ಬೆಳವಣಿಗೆ ಆಗಿ ಭೂಮಿನಲ್ಲಿ ಯಾವ ವಸ್ತುಗಳು ಬೆಳೆಗೆ ಪೋಷಕಾಂಶಗಳು ಸಿಗಲಾರದ ರೂಪದಲ್ಲಿರ್ತವೆ, ಅದನ್ನು ಕರಗಿಸಿ ಒದಗಿಸುವಂಥ ಕೆಲಸ ಮಾಡ್ತಾರೆ. ಇಲ್ಲಿ ಮುಖ್ಯ ಉದ್ದೇಶ ಅಂತಂದ್ರೆ ಜೀವಾಣುಗಳ ಸಂಖ್ಯೆಯನ್ನು ಜಾಸ್ತಿ ಮಾಡೋದು, ಜೈವಿಕ ಕ್ರಿಯೆಯನ್ನು ಜಾಸ್ತಿ ಮಾಡೋದು. ಖಂಡಿತವಾಗಿ ಇದನ್ನು ಉಪ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಮಣ್ಣಿನ ಒಂದು ಗುಣಮಟ್ಟ ಚಲೋ ಆಗ್ತದೆ, ಮತ್ತು ಆಮೇಲೆ ಮುಂದೆ ಸಮಗ್ರ ಕೃಷಿ ಕೂಡ ಮಾಡಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಇದರೊಳಗೆ ಈ ನೈಸರ್ಗಿಕ ಕೃಷಿಯೊಳಗೆ ಇನ್ನೊಂದು ಭಾಳ ಮುಖ್ಯವಾದದ್ದು ಅಂದರೆ ಬೆಳೆಗಳ ಹೊದಿಕೆ. ಸಂರಕ್ಷಿತ ಬೇಸಾಯದೊಳಗೆ 1-5 ಪಟ್ಟು ನಾವು ಇಳುವರಿಯನ್ನು ಪಡಿಬೋದು. ಅದೇ ಒಂದು ತತ್ವ ಬಹುಶಃ ಇದರಲ್ಲಿ ಕೂಡ ಇದರಲ್ಲಿ ಈ ನೈಸರ್ಗಿಕ ಕೃಷಿಯೊಳಗೆ ಈ ಬೆಳೆಗಳಿಗೆ ಹೊದಿಕೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತಂದ್ರೆ, ಅವುಗಳಿಗೂ ಕೂಡ ಒಂದು ಸಂರಕ್ಷತೆ ಸಿಕ್ತಂದ್ರೆ ಖಂಡಿತವಾಗಿ ಇಳುವರಿ ಜಾಸ್ತಿ ಆಗ್ತದೆ. ಅದ್ರ ಬಗ್ಗೆ ಒಂದು ವಿವರವಾಗಿ ಇವನ್ನ ನೋಡಿ, ನಾವು ನೈಸರ್ಗಿಕ ಕೃಷಿಯೊಳಗೆ ರಥದ 4 ಗಾಲಿಗಳು ಅಂತ ಹೇಳ್ತೀವಿ. ಬೀಜಾಮೃತ ಆಯಿತು, ಜೀವಾಮೃತ ಆಯಿತು, ಹೊದಿಕೆ ಆಯಿತು. ಇದು ಒಂದೇ ಗಾಲಿ ನೀವು ಮಿಸ್ ಮಾಡಿದ್ರು ಸಹಿತ ನಾವು ಯಾವುದು ಮುಟ್ಟಬೇಕಾದ ಊರನ್ನು ಮುಟ್ಟೋದಿಲ್ಲ. ಹಾಗಾಗಿ ಇದನ್ನು ಅಳವಡಿಸ್ಕೊಳ್ಳೇಬೇಕಾಗುತ್ತೆ. ಖಂಡಿತ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ ಬೆಳೆ ಹೊದಿಕೆಗಳು ಯಾವುದೇ ಒಂದು ಕಾಸ್ಟ್ ಪದಾರ್ಥಗಳು ಅಂತ ಹೇಳ್ತೀವಿ. ಬೆಳೆ ಇಳುವರಿ ತಗೊಂಡು ಉಳಿದಂಥ ವಸ್ತುಗಳನ್ನು ಈ ಭೂಮಿ ಸೂರ್ಯನ ಕಿರಣಗಳಿಗೆ ಕಾಣಲಾರದಾಗೆ ಮುಚ್ಚಬೇಕು. ಇದರಲ್ಲಿ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನಾವು ಜೀವಾಮೃತವನ್ನು ಬಳಸ್ತಿದ್ದಾಗೆ ಭೂಮಿನಲ್ಲಿರುವಂಥ ಸುಪ್ತಾವಸ್ಥೆಯಲ್ಲಿರುವಂಥ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಮತ್ತು ಜೀವಾಮೃತದಲ್ಲಿರುವಂಥ ಜೀವಾಣುಗಳು ಸೂರ್ಯನ ಕಿರಣಗಳಿಗೆ ಬಿತ್ತು ಅಂತಂದರೆ ಒಣಗಿ ಹೋಗ್ತವೆ. ಮಣ್ಣಿನ ಮೇಲ್ಪದರು ಒಣಗಿಬಿಡ್ತು ಅಂತಂದರೆ ಅಲ್ಲಿ ಜೀವಾಣುಗಳು ಸತ್ತೋಗ್ತವೆ. ಕತ್ತಲಲ್ಲಿ ಅದರ ಚಟುವಟಿಕೆಗಳು ಜಾಸ್ತಿ ಆಗ್ತವೆ. ಹೌದು. ಮತ್ತು ಜೀವಾಣುಗಳು ಈ ಒಂದು ಬೆಳೆ ಒದಕಿಗಳನ್ನು ಏನು ಬಳಸ್ತೀವಿ ಅದನ್ನು ತಮಗೆ ಊಟವಾಗಿ ಬಳಸ್ಕೊಳ್ತವೆ. ಅಂದರೆ ಅದನ್ನು ಡಿಕಂಪೋಷನ್ ಮಾಡೋದ್ರ ಮೂಲಕ ಅದರ ವಸ್ತುಗಳನ್ನು ತಾವು ಬಳಸ್ಕೊಂಡು ತಾವು ವೃದ್ಧಿ ಆಗ್ತವೆ. ಜೈವಿಕ ಚಟುವಟಿಕೆಗಳು ಜಾಸ್ತಿ ಆಗೋದ್ರಿಂದ ಒಂದಕ್ಕೊಂದು ಇವು ಅಂತರವಾಗಿ ಭೂಮಿಯೊಳಗೆ ಸಂಪರ್ಕಗಳನ್ನು ಹೊಂದ್ಕೊಂಡು ಭೂಮಿಯ ಒಂದು ಲಕ್ಷಣಗಳನ್ನು ಸಹಿತ ಜಾಸ್ತಿ ಮಾಡುತ್ತೆ. ಇದರಲ್ಲಿ ಅಚ್ಚಾದನೆ ಮಾಡೋದ್ರಿಂದ ಮುಖ್ಯವಾಗಿ ಏನಪ್ಪ ಅಂತಂದರೆ ಭೂಮಿಯ ಬಿರುಸುತನ ಜಾಸ್ತಿಯಾಗಿ ರಾಸಾಯನಿಕಗಳಾಗುವಂಥದ್ದನ್ನು ನಾವು ಈ ಒಂದು ನೈಸರ್ಗಿಕ ಕೃಷಿ ತತ್ವಗಳನ್ನು ಅಳವಡಿಸ್ಕೊಂಡಾಗ ಭೂಮಿ ಮೆದುವಾಗ್ತದೆ. ಸಾವಯವ ವಸ್ತುಗಳು ಭೂಮಿಗೆ ಸೇರಿದಾಗ ಏನು ಮಳೆ ನೀರು ಬರ್ತದೆ, ನೀರನ್ನು ಚೆನ್ನಾಗಿ ಇಂಗ್ಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದೇ ನೀರು ಇಂಗೋದ ಪ್ರಮಾಣ ಜಾಸ್ತಿನೂ ಆಗ್ತದೆ. ಯಾಕಂತಂದರೆ ನಾವು ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗ್ತದೆ ಅಂತ ಹೇಳಿದ್ವಿ, ನಮ್ಮ ಪ್ರಯೋಗಗಳ ಮೂಲಕ ಕಂಡುಕೊಂಡಿದ್ದೀವಿ. ಎರೆಹುಳುಗಳು ಭೂಮಿನಲ್ಲಿ ಜಾಸ್ತಿ ಆಯಿತು ಅಂದರೆ ಅವು ನಿರಂತರವಾಗಿ ಸುರಂಗಗಳನ್ನು ಮಾಡಿಕೊಂಡು ಒಳಗೆ ಹೋಗೋದು, ಹೊರಗೆ ಬರುವಂಥದ್ದು. ಯಾಕೆಂದರೆ ಇಕ್ಕೆ ಹಾಕ್ಲಿಕ್ಕೆ ಅದು ಹೊರಗೆ ಬರಲೇಬೇಕು. ಆ ಒಂದು ಸಾವಯವ ವಸ್ತುಗಳನ್ನು ತಿನ್ಕೊಂಡು ಒಳಗೆ ಹೋಗ್ತದೆ ಮತ್ತು ಹೊರಗೆ ಬರ್ತದೆ. ಇದರಿಂದ ಭೂಮಿಯೊಳಗೆ ಸುರಂಗಗಳಾಗ್ತವೆ. ಜೊತೆಗೆ ಈ ಒದಗೆ ಬೆಳೆಗಳು ಏನು ಮಾಡ್ತವೆ, ನೀರು ಹರಿದೋಗಕ್ಕೆ ಬಿಡೋದಿಲ್ಲ, ಅವನ್ನು ಅಲ್ಲೇ ನಿಲ್ಲಿಸ್ತವೆ. ತಡೆ ಗೋಡೆಗಳಾಗಿ ಕೆಲಸ ಮಾಡ್ತದೆ, ನೀರು ಇಂಗ್ಲಿಕ್ಕೆ ಕೆಲಸ ಮಾಡ್ತದೆ. ಜೊತೆಗೆ ಈ ಸುರಂಗ ಮಾರ್ಗ ಇರೋದ್ರಿಂದ ಅದು ಹೋಗ್ತದೆ. ಹೋಗಿದ್ದಂಥದ್ದು ಯಾವಾಗ ಮಳೆ ಕಡಿಮೆ ಆಗ್ತದೆ, ಬರ ಬಂತು, ಬೆಳೆ ಹೋಯಿತು ಅಂತ ಹೇಳ್ತೀವಿ, ಆ ಸಮಯದಲ್ಲಿ ನೀರು ಒಳಗಿರುವಂಥದ್ದು ಆವಿ ರೂಪದಲ್ಲಿ ಮೇಲಕ್ಕೆ ಬರ್ತದೆ. ಮೇಲಕ್ಕೆ ಬಂದಾಗ ನಾವು ಒದಕೆ ಬೆಳೆ ಇರಲಿಲ್ಲ ಅಂದರೆ ಏನಾಗುತ್ತೆ, ಆವಿಯಾಗಿ ವಾತಾವರಣಕ್ಕೆ ಹೋಗ್ಬಿಡುತ್ತೆ ಆ ತೇವಾಂಶ. ಈ ಒದಕೆ ಬೆಳೆಗಳು ಇದ್ದಾಗ ಏನು ಮಾಡ್ತವೆ, ಆ ತೇವಾಂಶ ಬಂದಂಥದ್ದನ್ನು ಅಲ್ಲಿ ಇಟ್ಕೊಳ್ಳುತ್ತೆ. ಇಟ್ಕೊಂಡು ಬೆಳೆಗಳೇ ಬೇರುಗಳಿಗೆ ಒದಗಿಸ್ಲಿಕ್ಕೆ ಅನುಕೂಲ. ಎಂಥ ಮಾತ್ರ ಬೆಳೆಗಳು ಅಂದರೆ ಹೊದಿಕೆ ಏನು ಹೊದಿಕೆ ಮಾಡೋದು? ಆ್ಯಕ್ಚುಲಿ 3 ರೀತಿಯಾದಂಥ ಇದೆ. ಒಂದು, ಈಗಾಗಲೇ ನಮ್ಮ ಒಣ ಪ್ರದೇಶಗಳಲ್ಲಿ ರೈತರು ನಿರಂತರವಾಗಿ ಎಡಿಕುಂಟಿ ಹೊಡಿತಾರೆ, ಅದನ್ನು ಡಸ್ಟ್ ಮಲ್ಚ್ ಅಂತ ಹೇಳ್ತೀವಿ. ಅಂದರೆ ಮಣ್ಣಿನ ಪದರನೇ ಮುಚ್ಚುವಂಥದ್ದು. ಎರಡನೇದು ಮುಖ್ಯವಾಗಿ ಅಂತಂದರೆ ಕಾಷ್ಟ ಪದಾರ್ಥಗಳನ್ನು ಬಳಸುವಂಥದ್ದು. ಯಾವುದೇ ಬೆಳೆ ಹುಡಿಕೆಗಳು ಕಾಳು ತೊಗೊಂಡು ಏನು ಉಳಿದಿರ್ತದೆ ಅಥವಾ ಮೇವು ದನಗಳು ತಿಂದು ಬಿಟ್ಟಿರ್ತವೆ ಅಂಥವನ್ನು ನೆಲದ ಮೇಲೆ ಮುಚ್ಚುವಂಥದ್ದು. ಮೂರನೇದು ಲೈವ್ ಮಲ್ಚ್ ಅಂತ ಹೇಳ್ತೀವಿ, ಅಂದರೆ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಹೆಸರುಕಾಳು ಅಥವಾ ದ್ವಿದಳ ಧಾನ್ಯದ ಬೆಳೆಗಳನ್ನು ಬೆಳೆಯುವಂಥ ಇವು. ಯಾವುದೇ ಬೆಳೆಗಳನ್ನು ಬೆಳೆದಾಗ ಆ ಒಂದು ಅಂತರ ಏನಿರ್ತದೆ ಸಾಲಿನಿಂದ ಸಾಲಿಗೆ, ಅದನ್ನು ಮುಚ್ಚಿಕೊಂಡು ಅದನ್ನು ನೆರಳು ಕೊಡುತ್ತೆ ಮಣ್ಣಿಗೆ. ಈ ರೀತಿಯಾಗಿ ಮೂರು ರೀತಿಯಾದಂಥ ಒಂದು ಒದಕಿಗಳನ್ನು ಅಳವಡಿಸ್ಕೊಂಡಾಗ ನಮಗೆ ಭೂಮಿಯ ಒಂದು ನಿಸರ್ಗದತ್ತವಾಗಿ ಭೂಮಿಯ ಒಂದು ಲಕ್ಷಣಗಳು ಚೆನ್ನಾಗಾಗ್ತವೆ. ಮುಂದೆ ಇನ್ನೂ ಒಂದು ಮುಖ್ಯವಾಗಿ ಏನು ಹೇಳ್ತೇವೆ, ಅಗ್ರಿಗೇಟ್ ಸ್ಟೆಬಿಲಿಟಿ ಅಂತ ಹೇಳ್ತೀವಿ, ಕಣ ರಚನೆ. ಈ ಒಂದು ರಾಸಾಯನಿಕಗಳನ್ನು ಬಳಸಿದಾಗ ಧೂಳಿನಂಥ ಅಂಶ ಜಾಸ್ತಿ ಆಗ್ತದೆ, ಅಂದರೆ ಸಿಲ್ಟು, ಕ್ಲೇ, ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲ ಬೇರೆ ಬೇರೆ ಆಗ್ತವೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ಈ ಗಾಳಿ ಆಡೋಕೆ ಬಗ್ಗೆ ಮಾತಾಡ್ತಾ ಇದ್ದೀರಿ ನೀವು, ಗಾಳಿ ಆಡೋಕೂ ಭಾಳ ಮುಖ್ಯ. ಹೌದು, ಯಾಕಂದ್ರೆ ನಾವೀಗ ಗಾಳಿ ಆಡ್ತಾ ಇದ್ದೀವಿ ಅಂತೇಳಿ ನಾವು ಉಸಿರಾಡ್ತೀವಿ ಅಲ್ಲ, ಉಸಿರಾಟ ಒಂದು ನಿಮಿಷ ಇಲ್ಲಾದ್ರೂ ಸಹಿತ ಆಮ್ಲಜನಕ ಇಲ್ಲದೆ ನಾವು ಬದುಕಲಿಕ್ಕಾಗಲ್ಲ. ಹಾಗೆ ಒಂದು ಈ ಸಸ್ಯಗಳಿಗೂ ಜೀವ ಇದೆ, ಇಂಗಾಲದ ಡೈಆಕ್ಸೈಡ್ ಇಲ್ಲ ಅಂದರೆ ಅವು ಬದುಕಲಿಕ್ಕಾಗಲ್ಲ. ಆ ದೃಷ್ಟಿಯಿಂದ ಈ ಗಾಳಿ ಆಡುವಿಕೆ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ಇದನ್ನ ನಾಲ್ಕನೇ ಗಾಳಿ ವಾಫ್ಸ ಅಂತ ಹೇಳ್ತೀವಿ. ವಾಫ್ಸ ಅಂತಂದ್ರೆ ಅದು ಮರಾಠಿಯ ಒಂದು ಪದ, ವಾಫ್ಸ ಅಂದರೆ ಕನ್ನಡದಲ್ಲಿ ಅದು ನೀರು ಮತ್ತು ಗಾಳಿ ಆಡುವಿಕೆ. ಈಗಾಗಲೇ ಏನು ಹೇಳಿದ್ನಲ್ಲ, ಈ ಮೂರು ಗಾಳಿಗಳನ್ನು ನಾವು ಅಳವಡಿಸ್ಕೊಂಡ್ವಿ ಅಂದರೆ, ಬೀಜಾಮೃತ, ಜೀವಾಮೃತ, ಒದಿಕೆಯನ್ನು ಮಾಡಿಕೊಂಡ್ವಿ ಅಂತಂದರೆ ಗಾಳಿ ಆಡುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಈ ಒಂದು ಭೂಮಿ ಒಳಗೆ ಏನಪ್ಪ ಅಂತಂದರೆ ನೀರು ಮತ್ತು ಗಾಳಿ ಹಿಡಿದುಕೊಳ್ಳುವಂಥ ಒಂದು ರಂಧ್ರಗಳು ಏನಿರ್ತವೆ, ದೊಡ್ಡ ರಂಧ್ರಗಳು, ಸಣ್ಣ ರಂಧ್ರಗಳು ಅಂತ ಹೇಳ್ತೀವಿ. ನೀರಾವರಿ ಭೂಮಿ ಅಂತ ತಾವು ಪ್ರಸ್ತಾಪ ಮಾಡಿದ್ರಿ, ಅಲ್ಲಿ ವರ್ಷದಿಂದ ವರ್ಷಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾ ನೀರು ಹಾಸ್ಕೊಂಡು ಹೋದ್ರಲ್ಲಿ ಇಳುವರಿ ಕಡಿಮೆ ಹಾಕ್ಕೊಂತ ಹೋಗಿರ್ತೆ. ಯಾಕಪ್ಪ ಅಂತಂದರೆ ಈ ಒಂದು ಗಾಳಿ ಅಡಿಕೆ ಪ್ರಮಾಣ ಅಲ್ಲಿ ಕಡಿಮೆ ಆಗುತ್ತೆ, ನೀರನ್ನೇ ಹೆಚ್ಚಿಗೆ ಕೊಟ್ಬಿಡ್ತಾರೆ. ಸಂಪೂರ್ಣವಾಗಿರೋ ರಂಧ್ರಗಳೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ, ಬೆಳೆಗಳ ಬೇರುಗಳು ಸಹಿತ ತೊಂದರೆಗೆ ಒಳಪಟ್ಟಿರ್ತವೆ. ಆದರೆ ಇಲ್ಲಿ ನೈಸರ್ಗಿಕ ಕೃಷಿ ಒಳಗೆ ಏನಪ್ಪ ಅಂತಂದರೆ ಹೆಚ್ಚಿಗೆ ನೀರು ಹಾಯಿಸೋ ಆಗಿಲ್ಲ, ಅದವರಿತು ನೀರು ಹಾಯಿಸಬೇಕು ಮತ್ತು ಅವಶ್ಯಕ ಇದ್ದರಷ್ಟೇ ನೀರು ಕೊಡಬೇಕು. ನಿಸರ್ಗದತ್ವವಾಗಿ ಈಗ ಮಳೆಯಲ್ಲಿ ನೀರು ಹಿಡ್ಕೊಂಡು ಇರೋದು ಬೆಳೆ ಚೆನ್ನಾಗಿತ್ತು ಅಂತಂದ್ರೆ ನೀರು ಕೊಡೋ ಅವಶ್ಯಕತೆನೇ ಇಲ್ಲ. ಮತ್ತು ಇದರೊಳಗೆ ಏನಪ್ಪ ಅಂತಂದರೆ ಗಾಳಿ ಮತ್ತು ನೀರಾಡುವಿಕೆ ಆ ಒಂದು ಭೂಮಿಯ ಭೌತಿಕ ಲಕ್ಷಣಗಳು ಸುಧಾರಿಸೋದ್ರಿಂದ ಸಮಾನಾಂತರವಾಗಿರ್ತದೆ. ಹೀಗಾಗಿ ಬೆಳೆಯ ಬೇರುಗಳು ಆಳವಾಗಿ ಹೋಗ್ತದೆ, ಬೇರುಗಳ ಸಂಖ್ಯೆಗಳು ಸಹಿತ ಜಾಸ್ತಿ ಆಗ್ತವೆ, ಇದರಿಂದ ಸಮೃದ್ಧಿಯಾಗಿ ಬೆಳೆ ಬೆಳೆಯಲಿಕ್ಕೆ ಅನುಕೂಲ ಆಗ್ತದೆ. ಡಾಕ್ಟರ್ ಚಂದ್ರಶೇಖರ್ ಅವರೇ, ನೀವು ಹೇಳಿದ್ರೆ ಅಂದರೆ ನೀರು ಸಮ ಪ್ರಮಾಣದಲ್ಲಿ ಇರಬೇಕು, ಹೆಚ್ಚಾದರೆ ನೀರು ಹೋಗ್ತದೆ ಅದ್ರ ಜೊತೆಗೆ ಅಲ್ಲಿ ಜೀವಸತ್ವನೂ ಹೋಗ್ತದೆ, ಸತ್ವನೂ ಹೋಗ್ತದೆ, ಗಾಳಿ ಆಡೋದು ಆಮ್ಲಜನಕನೂ ಸಹಿತ ಬೇರುಗಳಿಗೆ ಸಿಗೋದಿಲ್ಲ. ನೈಸರ್ಗಿಕ ಕೃಷಿಯ ಒಂದು ತತ್ವಗಳು ತುಂಬ ಚೆನ್ನಾಗಿದೆ, ಮತ್ತು ಎಂಥ ಒಂದು ಸೂತ್ರಗಳಿದೆ ಭಾಳ ಮಹತ್ವವಾಗಿದೆ. ನಾವು ರಾಸಾಯನಿಕಗಳನ್ನು ಬಳಸಿ ಏನು ಮಾಡಿ ಹೊರಗಡೆ ಕಳಿಸಿದರೆ ವಾಪಸ್ ಬರ್ತಾ ಇದ್ದಾವೆ, ಇದರಲ್ಲಿ ಇದು ಔಷಧಿಯ ಗುಣ ಭಾಳ ಜಾಸ್ತಿ ಇದೆ, ಇದು ಆರೋಗ್ಯಕ್ಕೆ ಹಾನಿಕಾರಕ ಅಂತೇಳಿ ವಾಪಸ್ ಬರುತ್ತೆ. ಅದಕ್ಕೆ ಕಾರಣ ಅಂದರೆ ನಾವು ರಾಸಾಯನಿಕಗಳನ್ನ ಹೊಡೆದೀವಿ. ಈಗ ನೈಸರ್ಗಿಕ ಕೃಷಿಯೊಳಗೆ ಈ ಒಂದು ಕೀಟಗಳ ನಿರ್ವಹಣೆ ಅಂತಾದರೂ ಕೂಡ ಒಂದು ಕೀಟ ತಿನ್ನಲಿಕ್ಕೆ ಇನ್ನೊಂದು ಕೀಟ ಬರೋ ಥರ ಒಂದು ವಿಚಾರ ಮಾಡ್ತಾರೆ. ಅಂದರೆ ಒಂದು ಕೀಟಗಳ ಸರಪಳಿಯನ್ನು ಸರಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಆದರೆ ನೈಸರ್ಗಿಕವಾಗಿಯೇ ನಾವು ಕೀಟಗಳನ್ನು ನಿಯಂತ್ರಣ ಮಾಡ್ಬೋದು. ಈ ಒಂದು ಈ ಸಪ್ತಧಾನ್ಯ ಕಷಾಯ ಅಂತೇನೋ ಒಂದು ನಮ್ಮ ನೈಸರ್ಗಿಕ ಕೃಷಿಯೊಳಗೆ ಬರ್ತದೆ. ಹೌದು, ಈ ಕೀಟಗಳ ನಿರ್ವಹಣೆ ಆಗಲಿ ಮತ್ತು ನಿಮ್ಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಅಸ್ತ್ರ ಇವೆಲ್ಲ ನಿಜವಾಗಿ ನಮ್ಮ ಈ ಶಬ್ದಗಳು ಕೇಳ್ತಾ ಇದ್ರು ಕೂಡ ನಮ್ಮ ದೇಶೀ ಶಬ್ದಗಳೇ. ದೇಶಿ ಇವು ನಮ್ಮ ರೈತರಿಗೆ ಒಂದು ಸಾಕಷ್ಟು ಯಶಸ್ವಿಯಾಗಿ ಫಲಪ್ರದವಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆದರೆ ಅವರ ಬದುಕು ಕೂಡ ನಂದನವನ ಆಗ್ತದೆ, ಮತ್ತು ಕಾಮಧೇನು ಭೂಮಿ ಬೇಡಿದ್ದನ್ನು ಕೊಡ್ತಾಳೆ. ಆ ನಿಟ್ಟಿನೊಳಗೆ ಈ ಸಪ್ತಧಾನ್ಯ ಕಷಾಯ ಹೇಗೆ ಕೀಟ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ? ಈ ಸಪ್ತಧಾನ್ಯ ಕಷಾಯ ಅಂತಂದ್ರೆ ಮುಖ್ಯವಾಗಿ ಯಾವುದನ್ನು ಬದಲಾವಣೆ ಮಾಡುತ್ತೆ ಅಂತಂದ್ರೆ ಬೆಳೆ ಪ್ರಚೋದಕಗಳು. ರೈತರಿಗೆ ಒಂದು ಅಭ್ಯಾಸ ಆಗಿದೆ ಟಾನಿಕ್ ಕೊಡುವಂಥದ್ದು, ಟಾನಿಕ್ ಕೊಟ್ಟರೆ ಬೆಳೆಯ ವೃದ್ಧಿ ಆಗುತ್ತೆ, ಬೆಳೆಯ ಬೆಳವಣಿಗೆಯನ್ನು ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ. ಅದರ ಬದಲಿಯಾಗಿ ಇಲ್ಲಿ ಸಪ್ತಧಾನ್ಯ ಕಷಾಯವನ್ನು ಬಳಸ್ಬೋದು. ಇದರಲ್ಲಿ ಯಾವುದೇ ಕಾಳಿನ ಬೆಳೆಗಳು ಕಾಳು ಕಟ್ಟುವಂತಹ ಸಮಯದಲ್ಲಿ ಇದನ್ನು ಸಿಂಪಡಣೆ ಮಾಡ್ಲಿಕ್ಕೆ ತಿಳಿಸ್ತೀವಿ. ಮಾಡುವಂಥ ವಿಧಾನ ಏನಪ್ಪ ಅಂತಂದ್ರೆ ಇದು ಸಪ್ತಧಾನ್ಯ ಹೆಸರೇ ಹೇಳುತ್ತೆ, ಏಳು ರೀತಿಯಾದಂಥ ಧಾನ್ಯಗಳು. ಅದರಲ್ಲಿ ಎಳ್ಳು ಬಹಳ ಮುಖ್ಯವಾದಂಥದ್ದು, ಗೋಧಿ, ಆಮೇಲೆ ಎಲ್ಲ ದ್ವಿದಳ ಧಾನ್ಯಗಳು, ಹೆಸರು, ಉದ್ದು, ಅಲಸಂದೆ, ಮಟಕಿ, ಅವರೆ, ಮತ್ತೆ ನಿಮಗೆ ಕಡಲೆ, ಇವನ್ನೆಲ್ಲ 100 ಗ್ರಾಂ, ಬಹಳ ಬೇಕಾಗಿಲ್ಲ ಅದಕ್ಕೆ. 100 ಗ್ರಾಮ್ ಎಳ್ಳು, ಅದನ್ನು ಒಂದು 2 ಲೀಟರ್ ನೀರಿನಲ್ಲಿ ತೊಯಿಸಬೇಕು. ಉಳಿದಂಥ ಎಲ್ಲ ಕಾಳುಗಳನ್ನು ಸಹಿತ ತೊಳಿಸಬೇಕು. ನಮಗೆಲ್ಲ ಮೊಳಕೆ ಕಾಳು ನಾವು ಸಹಿತ ಬಳಸ್ತೀವಿ, ಅದೇ ರೀತಿಯಾಗಿ ಇವಕ್ಕೆಲ್ಲ ಮೊಳಕೆ ಬರುವಂಗೆ ಸುಮಾರು 1 ಸೆಂಟಿಮೀಟರ್ನಷ್ಟು ಮೊಳಕೆ ಬಂದಾಗ ಬಂದಂಥ ಮೊಳಕೆಯನ್ನು ಏನು ಚಟ್ನಿ ಮಾಡಿ ಅದು ರುಬ್ಬಬೇಕು. ರುಬ್ಬಿ ಸುಮಾರು 200 ಲೀಟರ್ ನೀರಿನಲ್ಲಿ ಕುಡಿಸ್ಬೇಕು. ಇದ್ರ ಜೊತೆಗೆ ಸುಮಾರು 1-5 ಲೀಟರ್ ಗೋಮೂತ್ರವನ್ನು ಸಹಿತ ಬಳಸಬೇಕು. ಗೋಮೂತ್ರ ಮತ್ತು ಇವನ್ನೆಲ್ಲ ಕೂಡಿಸಿದ್ದನ್ನು ಒಂದು ದಿವಸ ಬಿಡಬೇಕು. ಬಿಟ್ಟ ನಂತರ ಸೋಸಿ ಬೆಳೆಗಳಿಗೆ ಸಿಂಪರಣೆ ಮಾಡಬೇಕು. ನಾನು ಈಗಾಗಲೇ ಹೇಳಿದಾಗೆ ಮೊದಲು ಯಾವಾಗಪ್ಪ ಅಂತಂದರೆ ಕಾಳು ಕಟ್ಟುವಂಥ ಸಮಯದಲ್ಲಿ ಇದನ್ನು ಸಿಂಪರಣೆ ಮಾಡೋದ್ರಿಂದ ಕಾಳಿನ ತೂಕ ಜಾಸ್ತಿ ಆಗುತ್ತೆ, ಕಾಳಿಗೆ ಹೊಳಪು ಬರ್ತದೆ, ಮತ್ತು ಕಾಳಿನಲ್ಲಿರುವಂಥ ಒಂದು ಪೋಷಕಾಂಶಗಳು ಸಹಿತ ಜಾಸ್ತಿ ಆಗ್ತವೆ. ಇದು ಸಪ್ತಧಾನ್ಯ ಕಷಾಯದ ಪ್ರಾಮುಖ್ಯತೆ. ಇನ್ನು ಬೆಳೆಗಳಿಗೆ ಸರ್ವೇ ಸಾಮಾನ್ಯವಾಗಿ ಕೀಟಗಳ ಅವಳಿ ಇದ್ದೇ ಇರ್ತದೆ. ಚೆನ್ನಾಗಿ ಬೆಳೆದಂಥ ಬೆಳೆ ಕೀಟಗಳು ಬರುವಂಥದ್ದೇ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಇಲ್ಲಿ ಕೀಟನಾಶಕಗಳನ್ನು ಬಳಸಲೇ ಪರ್ಯಾಪ್ತವಾಗಿ. ತಾವು ಹೇಳಿದಾಗೆ ನೀಮಾಸ್ತ್ರ, ಬ್ರಹ್ಮಾಸ್ತ್ರ, ಅಗ್ನಿಯಸ್ತ್ರ, ದಶಪಣಿ ಇವುಗಳನ್ನು ಬಳಸ್ಕೊಂಡು ಮಾಡ್ತೀವಿ. ನೀಮಾಸ್ತ್ರ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂತಂದರೆ ಈ ಒಂದು ಬೆಳೆಗಳಿಗೆ ಸಕಿಂಗ್ ಪೆಸ್ಟ್ ಅಂತ ಹೇಳ್ತೀವಿ, ರಸ ಇರುವಂಥ ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ. ಉದಾಹರಣೆಗೆ ಏನು, ಕರಿಜಿಗಿ, ಬಿಳಿನೊಣ, ಇಂಥವನ್ನು ನಿಯಂತ್ರಣ ಮಾಡ್ಲಿಕ್ಕೆ ನೀಮಾಸ್ತ್ರವನ್ನು ಬಳಸ್ತೀವಿ. ಹೆಸರು ಹೇಳುತ್ತೆ, ನೀಮಾಸ್ತ್ರ. ನೀಮ್ ಅಂತಂದ್ರೆ ಬೇವು. ಬೇವು ಇಲ್ಲಿ ಸುಮಾರು 10 ಕಿಲೋದಷ್ಟು ತಪ್ಪಲ ಅಂದ್ರೆ ಎಲೆಗಳು, ಎಲೆಗಳನ್ನು ತಗೋಬೇಕಾಗತ್ತೆ. ಅದಕ್ಕೇನಪ್ಪ ಅಂತಂದ್ರೆ ಸಗಣಿ ಮತ್ತೆ ಗೋಮೂತ್ರವನ್ನು ಕೂಡಿಸಿ ಇವನ್ನೆಲ್ಲ ಎಲೆಗಳನ್ನು ರುಬ್ಬಿ ಸುಮಾರು 2 ಲೀಟರ್ ನೀರಿನ ಜೊತೆ ಕೂಡಿಸ್ಬೇಕು. ಆಮೇಲೆ 2 ಕಿಲೋದಷ್ಟು ಸಗಣಿ ಅದನ್ನು ಬಳಸ್ಬೇಕು. ಸುಮಾರು 1-10 ಲೀಟರ್ಷ್ಟು ಗೋಮೂತ್ರ ಇವನ್ನೆಲ್ಲ ಕೂಡಿಸಿ ಒಂದು 3 ದಿವಸ ಬಿಡಬೇಕು. 3 ದಿವಸ ಬಿಟ್ಟರೆ ನೀಮಾಸ್ತ್ರ ಆಗ್ತದೆ. ಆ ನಂತರ ಸೋಸಿ ಇದನ್ನು ಸಿಂಪಡಣೆ ಮಾಡೋದ್ರಿಂದ ಆ ಒಂದು ರಸ ಇರೋ ಕೀಟಗಳಿರ್ತವೆ ಅವು ಈ ಬೇವಿನ ಒಂದು ಕಹಿಯ ಇದರಿಂದ ರಸವನ್ನು ಇರೋದನ್ನು ಕಡಿಮೆ ಮಾಡ್ತವೆ, ಮತ್ತು ಅದರ ಸಂಖ್ಯೆಗಳು ಸಹಿತ ಕಡಿಮೆ ಆಗ್ತವೆ. ಹೀಗಾಗಿ ಈ ಒಂದು ರಸ ಇರೋ ಕೀಟಗಳು ಕಡಿಮೆ ಆಗ್ತವೆ. ಮುಂದೆ ಬೆಳೆ ಬೆಳೆದಾಗೆ ಎಲೆ ತಿನ್ನುವಂಥ ಕೀಟಗಳು ಬರ್ತವೆ, ಮುಂದೆ ಕಾಂಡ ಕೊರೆಯೋ ಕೀಟಗಳು ಬರ್ತವೆ. ಅದಕ್ಕೇನಂತಂದ್ರೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ಬ್ರಹ್ಮಾಸ್ತ್ರ ಅಂದರೆ ಹೆಸರು ಹೇಳುವಾಗೆ ಅವಕ್ಕೆ ರಾಮಬಾಣ. ಅಲ್ಲಿ ಏನಪ್ಪ ಅಂತಂದರೆ ಬಳಸೋ ವಿಧಾನ ಹೇಗೆ ಅಂದರೆ ಬ್ರಹ್ಮಾಸ್ತ್ರ ಮಾಡಬೇಕು ಅಂತಂದರೆ 5 ರೀತಿಯಾದಂಥ ಎಲೆಗಳು ಕಾಡಿನಲ್ಲಿ ಸಿಗುವಂಥ ಎಲೆಗಳು. ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ ಪಾರ್ಥಿನಿಯಮ್ಮು, ಲಂಟಾನ, ಲಕ್ಕಿ, ಎಕ್ಕಿ, ಬಿಳಿ ಲಕ್ಕಿ ಮತ್ತು ಕರಿ ಲಕ್ಕಿ ಅಂತಲೂ ಬರ್ತದೆ. ದತ್ತೂರಿ ಅಂದರೆ ವಿಷಕಾರಿಯಾಗಿರುವಂಥ ವಸ್ತುಗಳು. ಹೆಚ್ಚು ಕಡಿಮೆ ನಾವು ಹೇಳಬೇಕು ಅಂದರೆ ನಮ್ಮ ದನಗಳು ತಿನ್ನಲಾರ್ದಂಥ ಎಲೆಗಳು ಏನಿರ್ತವೆ ಅವು ನಮ್ಮ ಕೀಟನಾಶಕಗಳಾಗಿ ಕೆಲಸ ಮಾಡ್ತವೆ ನೋಡಿ. ಇವನ್ನ ಸುಮಾರು ನೈಸರ್ಗಿಕ ಕೃಷಿಯೊಳಗೆ ಯಾವುದು ವೇಸ್ಟ್ ಆಗೋದು, ವೇಸ್ಟ್ ಆಗಲ್ಲ. ಮತ್ತೆ ರೈತರ ಸುತ್ತಮುತ್ತ ಇರುವಂತ ಪರಿಕರಗಳು ಇವು, ಇದಕ್ಕೆ ಯಾವುದು ದುಡ್ಡು ಕೊಟ್ಟು ತರುವಂತದ್ದಲ್ಲ, ಮಾರ್ಕೆಟಿಂದ ತರುವಂತದ್ದಲ್ಲ. ಇವನ್ನ ಬಳಸ್ಕೊಂಡು ಇದಕ್ಕೆ ಮುಖ್ಯವಾಗಿ ಬೇವು ಇದ್ದೇ ಇರಬೇಕು ಇದ್ರ ಜೊತೆ, ಬೇವು ಒಂದು 5 ಕಿಲೋದಷ್ಟು. ಇವನ್ನೆಲ್ಲ ಏನಪ್ಪ ಅಂತಂದ್ರೆ ಇದರಲ್ಲಿ ಮಾಡುವಂತ ವಿಧಾನ ಏನಂದ್ರೆ ನೀರು ಬಳಸುವಂಗಿಲ್ಲ, 20 ಲೀಟರ್ನಷ್ಟು ಗೋಮೂತ್ರ ಬೇಕಾಗತ್ತೆ. ಇವನ್ನೆಲ್ಲ ರುಬ್ಬಿ ಚಟ್ನಿ ಮಾಡಿ ಆ ಒಂದು 20 ಲೀಟರ್ ಗೋಮೂತ್ರದೆಲ್ಲ ಕುದಿಸ್ಬೇಕು. ಕುದಿಸಿ ಒಂದು 3 ದಿವಸ ಬಿಡಬೇಕು, ಅದರೆಲ್ಲ ರಸ ಬಿಡ್ತದೆ. ನಂತರ ಅದನ್ನು ಸೋಸಿ ಬೆಳೆಗೆ ಸಿಂಪಡಣೆ ಮಾಡಬೇಕು. ಸಿಂಪಡಣೆ ಮಾಡುವಾಗ 3% ಅಂತ ಹೇಳ್ತೀವಿ, ಅಂದರೆ 100 ಲೀಟರ್ ನೀರಿಗೆ 3 ಲೀಟರ್ ಬ್ರಹ್ಮಾಸ್ತ್ರ ಇವನ್ನು ಬಳಸ್ಕೊಂಡು ಸಿಂಪಡಣೆ ಮಾಡ್ತೀವಿ. ಇದರಿಂದ ಏನಪ್ಪ ಆಗುತ್ತೆ ಅಂತಂದರೆ ಎಲೆಗಳು ತಿನ್ನುವಂಥದ್ದನ್ನು ಕಡಿಮೆ ಮಾಡ್ತದೆ. ಮುಂದೆ ಕಾಯಿ ಕೊರೆಯುವಂಥ ಕೀಟಗಳು ಬರ್ತವೆ, ಅದಕ್ಕೆ ಅಗ್ನಿಯಸ್ತ್ರಗಳನ್ನು ಅಂತ ಹೇಳ್ತೀವಿ. ಅಗ್ನಿಯಸ್ತ್ರ ಮಾಡೋದು ಇಲ್ಲೂ ಸಹಿತ ಗೋಮೂತ್ರ ಮುಖ್ಯವಾದದ್ದೇ. 20 ಲೀಟರ್ ಗೋಮೂತ್ರ ಬೇಕು. ಆದರೆ ಬಳಸುವಂಥದ್ದು ಅಂದರೆ 1 ಕಿಲೋ ತಂಬಾಕು, ಖಾರವಾದ ಮೆಣಸಿಕಾಯಿ, ಚೋಟ್ ಮೆಣಸಿಕಾಯಿ ಅಂತ ಹೇಳ್ತೀವಿ ನೋಡಿ, ಮತ್ತು ಜವಾರಿ ಬೆಳ್ಳುಳ್ಳಿ 1/2 ಕಿಲೋದಷ್ಟು. ಇವನ್ನ ರುಬ್ಬಿ ಆ 20 ಲೀಟರ್ ಗೋಮೂತ್ರದಲ್ಲಿ ಕುದಿಸ್ಬೇಕು. ಕುದಿಸಿ ಬ್ರಹ್ಮಾಸ್ತ್ರ ಮಾಡಿದ್ವಲ್ಲ ಹಾಗೆ 3 ದಿವಸ ಬಿಡಬೇಕು, ಸೋಸ್ಬೇಕು. 3% ಬಳಸೋದ್ರಿಂದ ಕಾಂಡ ಕೊರೆಯುವಂಥ ಕೀಟಗಳು ಸಹಿತ ಕಡಿಮೆ ಆಗ್ತದೆ ನೋಡ್ರಿ. ಅಷ್ಟು ನೈಸರ್ಗಿಕ ಒಂದು ವಿಧಾನಗಳಿದೆ, ನೈಸರ್ಗಿಕವಾಗಿಯೇ ಅವುಗಳನ್ನು ಬಗ್ಬಡಿಯುವಂಥದ್ದು. ನಿಜವಾಗಿ ಕೂಡ ತುಂಬ ವಿಸ್ತೃತ ಮಾಹಿತಿ ನೀಡಿದ್ದೀರಾ. ಈ ರೋಗ ನಿರ್ವಹಣೆಯಲ್ಲಿ ಕೂಡ ಈ ಒಂದು ನಮ್ಮ ನೈಸರ್ಗಿಕ ಕೃಷಿಯೊಳಗೆ ಸಾಕಷ್ಟು ವಿಧಾನಗಳಿದೆ, ಶುಂಠಿ ಅಸ್ತ್ರ, ಹುಳಿ ಮಜ್ಜಿಗೆ, ಇವುಗಳ ಬಗ್ಗೆ ಒಂದೆರಡು ಮಾತು ಸಂಕ್ಷಿಪ್ತವಾಗಿ ಹೇಳ್ಬೋದು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ ಈಗಾಗಲೇ ಹೇಳಿದ್ವಲ್ಲ, ಶುಂಠಿ ಅಸ್ತ್ರ ಅಂತಂದ್ರೆ ಒಣ ಶುಂಠಿ ಬಳಸುವಂಥದ್ದು. 200 ಗ್ರಾಮ್ನಷ್ಟು ಒಣ ಶುಂಠಿಯನ್ನ 2 ಲೀಟರ್ ನೀರಿನಲ್ಲಿ ಕುದಿಸಿ ಅದನ್ನು ಚೆನ್ನಾಗಿ ರಸ ಬಿರುವಂಗೆ ಇಟ್ಕೋಬೇಕು. 1/2 ಗಂಟೆ ಕುದಿಸ್ತು ಅಂದ್ರೆ ಅದರೆಲ್ಲ ರಸ ಬಿಡ್ತದೆ. 2 ಲೀಟರ್ ಹಾಲು, ದೇಶಿ ಆಕಳದ್ದು ಉತ್ತಮ ಅಂತ ಹೇಳ್ತೀವಿ, ಅದನ್ನು ತೆಗೆದು ಕೆನೆ ತೆಗೆದು ಎರಡನ್ನು ಆರಿಸ್ಕೋಬೇಕು. ಇವೆರಡನ್ನೂ ಸಹಿತ ಮಿಶ್ರಣ ಸುಮಾರು 200 ಲೀಟರ್ನಲ್ಲಿ ಬೆರೆಸಿದ್ರೆ ಅದು ಶುಂಠಿ ಅಸ್ತ್ರ ಆಗ್ತದೆ. ಈ ಶುಂಠಿ ಬದಲು ಕಾಳುಮೆಣಸಿನ ಪುಡಿಯನ್ನು ಬೆಳೆಸ್ಕೊಂಡ್ರೆ ಅದು ಕಾಳುಮೆಣಸಿನ ಅಸ್ತ್ರ ಆಗ್ತದೆ. ಇವನ್ನ ಬೆಳೆಗೆ ಸಿಂಪಡಣೆ ಮಾಡೋದ್ರಿಂದ ಆ ಒಂದು ರೋಗ, ಅದರಲ್ಲೂ ಸಹಿತ ಈ ಜಂಗಮ ರೋಗ ಅಂತ ಹೇಳ್ತೀವಿ, ಶಿಲೀಂಧ್ರಗಳಿಂದ ಬರುವಂತ ರೋಗ, ಎಲೆ ಚುಕ್ಕೆಗಳ ರೋಗ ಕಡಿಮೆ ಆಗ್ತದೆ. ಹುಳಿ ಮಜ್ಜಿಗೆ ಅಂತ ಹೇಳಿದ್ವಿ. ಹುಳಿ ಮಜ್ಜಿಗೆ ಅಂದ್ರೆ ನಿಮ್ಗಾಗ್ಲೇ ಗೊತ್ತಿದೆ, ಬೆಣ್ಣೆ ತೆಗೆದು ಉಳಿದಂತ ಮಜ್ಜಿಗೆ 5 ದಿವಸ ಬಿಟ್ಟರೆ ಹುಳಿ ಮಜ್ಜಿಗೆ ಆಗ್ತದೆ. ಅದನ್ನು ಸಹಿತ 100 ಲೀಟರ್ 3 ಲೀಟರ್ ಮಜ್ಜಿಗೆ ಕುಡಿಸ್ಕೊಂಡು ನಾವು ಸಿಂಪಡಣೆ ಮಾಡಿದ್ವಿ ಅಂತಂದ್ರೆ ಈ ಶಿಲೀಂಧ್ರ ಬರುವಂತ ರೋಗಗಳ ನಿಯಂತ್ರಣ. ಇನ್ನೊಂದು ಏನು, ಕಾಕುಳ್ಳು ಅಂತ ಹೇಳಿದೆ. ಕಾಕುಳ್ಳು ಅಂದ್ರೆ ಈ ದನಗಳ ಮೇಲಿಕ್ ಬಿಟ್ಟಿರ್ತಿರಲ್ಲ ಅಲ್ಲಿ ಬಿದ್ದಂತ ಸಗಣಿ, ಅದನ್ನ ಆರಿಸ್ಕೊಂಡು ಬಂದು ಒಂದು 5 ಕಿಲೋದಷ್ಟು ಪುಡಿ ಮಾಡಿ ಒಂದು ನೀರಿನಲ್ಲಿ ನೆನೆ ಹಾಕೋದು, 1-2 ದಿವಸ ಬಿಟ್ಟು ಅದನ್ನು ಸೋಸಿ ಸಿಂಪಡಣೆ ಮಾಡಿದ್ರೆ ಅದು ಸಹಿತ ಶಿಲೀಂಧ್ರ ನಾಶಕವಾಗಿ ಕೆಲಸ ಮಾಡ್ತದೆ ನೋಡ್ರಿ. ಹೀಗಾಗಿ ಇಲ್ಲಿ ಯಾವುದೇ ವಸ್ತುಗಳಿಗೂ ಸಹಿತ ನಾವು ಮಾಡಿ ಬಳಸೋದಷ್ಟೇ ನಮ್ಮ ಶ್ರಮ, ಆದರೆ ಈ ಹಣವನ್ನು ಖರ್ಚು ಮಾಡುವಂಥ ಖಂಡಿತವಾಗಿಲ್ಲ. ಸ್ವಾವಲಂಬನೆಯ ಹಾದಿ ನೈಸರ್ಗಿಕ ಕೃಷಿಯ ಹಾದಿ. ಡಾಕ್ಟರ್ ಚಂದ್ರಶೇಖರ ಸಿ ಪಿ ಅವರೇ, ಬೇಸಾಯ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರು, ತಾವು ನೈಸರ್ಗಿಕ ಕೃಷಿ ಯೋಜನೆಯ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲೂ ತಾವು ಇಲ್ಲಿವರೆಗೆ ವಿಸ್ತೃತವಾಗಿ ನೈಸರ್ಗಿಕ ಕೃಷಿ ಹೇಗೆ ಒಂದು ನಮ್ಮ ರೈತರ ಬದುಕನ್ನು ಹಸನು ಮಾಡಬಲ್ಲದು, ಮತ್ತು ನೈಸರ್ಗಿಕ ಕೃಷಿ ವಿಧಾನಗಳ್ಯಾವು, ತತ್ವಗಳ್ಯಾವು, ಬೀಜಾಮೃತ, ಜೀವಾಮೃತ, ಘನಜೀವಾಮೃತ, ಬೆಳೆಗಳ ಹೊದಿಕೆ, ವಾಪಸ

ಕುವಿ ಅವರ ರುದ್ರಪ್ಪನ ಖಡ್ಗ. ಪರಾಕ್ರಮಿ ಅಂತ ತಿಳ್ಕೊಂಡ್ ಬಿಟ್ಟೆ ಏನ ನಿನ್ನ ನೀನ? ಅಲ್ಲ ಅಣ್ಣ, ಮತ್ತೆ ನಾನು ಅಯ್ಯ ಅಲ್ಲ, ಎಷ್ಟು ದಿನ ಆತೋ ನೀನು ಹೊಲ್ದಾಗ ಕಾಲ್ ಹಿಡ್ದ, ನಾನ ಒಂದರ ಕೆಲ್ಸ ಮಾಡಕ್ ಬರ್ತೈತೆ ನಿನಗ? ನೀನ ನಾವು ಅವಶ್ಯ ಕೇಳಬೇಕಾದ ಕಥಿ, ನಾವು ಎಂದು ಮರೆಯಲಾರದ ಕಥಿ ರುದ್ರಪ್ಪನ ಖಡ್ಗ. ಕಥಿ ಕೇಳುನು ಬರ್ರಿ. ಮುಗ್ಧ ನಗುವಿನ ಚೆಲುವೆ ಶಾರದೆ ಹಳ್ಳಿ ಮಣ್ಣೊಳಗ ಬಿರಿದ ಮಲ್ಲಿಗೆ. ತಾಲಿ ಎನ್ನೋ ದೇಗುಲದ ಕಡೆಗೆ ಶಾರಿಮನದ ಸವಾರಿ. ಅಮ್ಮ ನಾನು